ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಿಶ್ರ ಬೆಳೆ ಕುರಿತು ಶ್ರೀ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆ ನಂತರ ಬಾಳೆ ಬೆಳೆ ಕೃಷಿ ಕುರಿತು ಡಾಕ್ಟರ್ ಜ್ಯೋತಿ ಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆ ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರೇ, ಮೊದಲಿಗೆ ಕೇಳಿ ಮಿಶ್ರ ಬೆಳೆ ಕುರಿತು ಶ್ರೀ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳ ತಾಲೂಕು ಮೂರ್ನಾಳ ಗ್ರಾಮದ ಹನುಮಂತಪ್ಪ ಮಾಗಳದವರಿದ್ದಾರೆ. ಸುಮಾರು 26 ಎಕರೆಯ ಕೃಷಿ ಜಮೀನು ಅವರದು. ಅದರಲ್ಲಿ ಒಣ ಜಮೀನು 20 ಎಕರೆ, ನೀರಾವರಿ ಸೌಲಭ್ಯ ಹೊಂದಿರುವ 6 ಎಕರೆ ಇದೆ. ಕರಿಗಡಲೆ, ಅಲಸಂದಿ, ಬಿಳಿಜೋಳ, ಮೆಕ್ಕೆಜೋಳ, ಶೇಂಗಾ, ತೊಗರಿ, ಹೀಗೆ ಸಾಕಷ್ಟು ಮಿಶ್ರ ಬೆಳೆಯನ್ನು ಇವರು ಬೆಳ್ಕೋತಾ ಬಂದಿದ್ದಾರೆ. ಸುಮಾರು 8-10 ವರ್ಷಗಳಿಂದ ಸಕ್ರಿಯವಾಗಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹನುಮಂತಪ್ಪ ಅವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ಹನುಮಂತಪ್ಪ, ಈ 8-10 ವರ್ಷಗಳ ಹಿಂದೆ ನೀವು ಕೃಷಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಿ, ಆ ಮುಂಚೆ ಏನು ಮಾಡ್ತಾ ಇದ್ರಿ? ಆ ಮುಂಚೆ ಓದ್ತಿದ್ವಿ ಸರ್, ನಾವು ಕೃಷಿ ಕಡೆಗೆ ಭಾಳ ಇದ್ದಿದ್ದಿದ್ದಲ್ಲ, ಹಂಗಾಗಿ ಈಗ ಓದು ಮುಗಿದ ಮೇಲೆ ಕೃಷಿ ಕಡೆ ಅವಲಂಬನೆ ಆಗಿ ಕೃಷಿ ಮಾಡ್ಬೇಕನ್ನೋ ಒಂದು ಆಸಕ್ತಿ ಹೆಚ್ಚಾಗಿ ಕೃಷಿಯೇ ನಮ್ಮದು ದೇವರು, ಕೃಷಿಯೇ ನಮ್ಮ ಉದ್ಯೋಗ, ಕೃಷಿ ಬಗ್ಗೆ ನಾವು ಒಳ್ಳೆ ಆಸಕ್ತಿ ವಹಿಸ್ಕೊಂಡಿವಿ ಸರ್. ಅನಿವಾರ್ಯವಾಗಿ ಕೃಷಿ ಕಡೆ ಬಂದರು ಅಥವಾ ಬೇರೆ ಆಯ್ಕೆಗಳು ಇಲ್ಲ, ಬೇರೆ ಆಪ್ಷನ್ಸ್ ಇಲ್ಲ ಅಂತೇಳಿ ನೀವು ಕೃಷಿ ಕಡೆ ಬಂದರು, ಅಥವಾ ನಾನು ಕೃಷಿನೇ ಮಾಡಬೇಕು ಇದು ನನ್ನ ಆಯ್ಕೆ ಅಂತೇಳಿ ಭಾವಿಸ್ಕೊಂಡು ಬಂದರು, ಹೇಗೆ? ನನ್ನ ಆಯ್ಕೆ ಇದೆ. ನಾನು ಹೆಚ್ಚಿನ ಒಂದು ಯೂಟ್ಯೂಬಿನಲ್ಲಿ ಅಲ್ಲಿ ಇಲ್ಲಿ ನಾನು ರೈತ ಒಂದು ಯಾವುದೇ ಕಾರ್ಯಕ್ರಮ ಇರಲಿ ಅದನ್ನು ನೋಡೋಕ್ಕೆ ಭಾಳ ಆಸಕ್ತಿ ನನಗೆ. ಹಾಗಾಗಿ ನಾನು ಒಟ್ಟು ಕೃಷಿಯಲ್ಲೇ ಒಂದು ಬದಲಾವಣೆ ಕಾಣಬೇಕು, ಕೃಷಿನಲ್ಲೇ ನಾವು ಒಂದು ಹೆಚ್ಚಿನ ಒಂದು ಬೆಳವಣಿಗೆ ಆಗಬೇಕು ಅನ್ನೋದು ಒಂದು ಅಭಿಲಾಷ ಹುಟ್ಟಿ ಕೃಷಿ ಹೆಚ್ಚು ಹೆಚ್ಚು ಒಟ್ಟು ಕೃಷಿ ಮಾಡ್ಬೇಕನ್ನೋದು ನಮ್ಮದು ಒಂದು ಅಭಿಲಾಷ ಸರ್. ಅಂದರೆ ಬೇರೆ ಬೇರೆ ಸಕ್ಸಸ್ ಸ್ಟೋರಿಗಳನ್ನು ನೋಡಿದಾಗ, ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂಥ ರೈತ ಮಿತ್ರರ ಚಿತ್ರಣಗಳನ್ನು ನೋಡಿದಾಗ ನಿಮಗೂ ಕೂಡ ಅನ್ನಿಸ್ತಿತ್ತು, ನನಗೂ 26 ಎಕರೆ ಜಮೀನಿದೆ, ನಾನು ಕೂಡ ಕೃಷಿಯೊಳಗೆ ಯಾಕೆ ಮುಂದೆ ಬರಬಾರ್ದು, ನಾನು ಆಧುನಿಕವಾಗಿ ಕೃಷಿ ಮಾಡಿ ಇದರಲ್ಲೇ ಮೇಲ್ಮಟ್ಟಕ್ಕೆ ಬರಬೇಕು ಅಂತ ಆಲೋಚನೆ ನಿಮಗೆ ಬಂದು ನೀವು ಕೃಷಿ ಕಡೆ ಬಂದ್ರಿ ಅಂತ ಹೇಳಿದ್ರಿ. ಬಂದ ನಂತರ ಯಾವ ರೀತಿ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ? ನಾನೇ ಸ್ವಂತ ಲೇಬರ್, ಯಾರು ಕೆಲಸಕ್ಕೆ ಹಚ್ಚಂಗಿಲ್ಲ ಸರ್, ನೀರು ಹಾಸೋದು ನಾವೇ ಮಾಡ್ತೀವಿ. ಆ ಟ್ರ್ಯಾಕ್ಟ್ರಿ ಇದೆ ಮನೇದು, ಟ್ರ್ಯಾಕ್ಟ್ರಲ್ಲಿ ನಾವೇ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಬದುಕು ಮಾಡ್ಕೊತೀವಿ. ಆಮೇಲೆ ಬೋಧು ಬಿಡೋಕ್ಕೆ ನನ್ನ ಒಂದು ವೈಯಕ್ತಿಕ ನನ್ನ ಬುದ್ಧಿ ಮಟ್ಟದ ಇದಕ್ಕೆ ಅವು ಎರಡೂ ತಾಳಿಗೆ ಒಂದು ತಗಡು ಇದನ್ನು ಮಾಡಿ ಅವನು ನಾವೇ ಎತ್ತಿರಲಾರ್ದೇ ಬೋಧು ಬಿಟ್ಕೊಂಡು ಸಾಲು ಬಿಟ್ಕೊಂಡು ಸ್ವತಃ ಬೀಜ ಬಿತ್ತನೆ ಮಾಡ್ತೀವಿ ಸರ್. ಅದರಿಂದ ನೀವು ಪಡ್ಕೊಂಡಿರುವಂಥ ಲಾಭ ಏನು, ಈ ಏನು ನೀವು ಪದ್ಧತಿ ಅಳವಡಿಸ್ಕೊಂಡಿದ್ರಿ ಅದರಿಂದ ಯಾವ ರೀತಿಯ ಲಾಭ ಆಯಿತು ತಮಗೆ? ಈಗ ಒಂದು ಎಕರೆ ಇರುತ್ತೆ ಸರ್, ಒಂದು ಎಕರೆದಾಗ ಗೆಳೆವಕ್ಕೆ 500 ರೂಪಾಯಿ ಕೊಡ್ಬೇಕಾಗುತ್ತೆ. ಅದೇ ಉಳಿತಾಯ ನಾವು ಒಂದು ಎಕರೆಗೆ ಅರ್ಧ ತಾಸು ಟ್ಯಾಕ್ಟ್ರಿಲಿ ಮಾಡ್ಕೊಂಡ್ರೆ ಆ 500 ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತೆ. 100 ರೂಪಾಯಿ ನಾವು ಖರ್ಚು ಮಾಡಿದ್ರೆ 400 ರೂಪಾಯಿ ನಮ್ಗೆ ಲಾಭ ಆಗುತ್ತೆ ಸರ್. ಅದು ಟ್ಯಾಕ್ಟ್ರಲ್ಲಿದ್ದ ಹಿಂಗೆ ಗೆಳೆವು ಕಡಿಮೆ ಮಾಡ್ಕೊಂಡು ಟ್ಯಾಕ್ಟ್ರಲ್ಲೇ ಕೆಲಸ ಮಾಡ್ಕೊಂಡು ಆ ರೀತಿಯೇ 26 ಎಕರೆನು ಸಾಗುವಳಿ ಮಾಡ್ಕೋತಾ ಬರ್ತಾ ಇದ್ದೀರಿ. ಈ 20 ಎಕರೆಯಲ್ಲಿ ಒಣ ಜಮೀನಾಗಿರೋದ್ರಿಂದ ಅಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ತೆಗಿತೀರಿ? ನಾವು 20 ಎಕರೆದಲ್ಲಿ ಹುಳಗಡ್ಲಿ ಹಾಕಿ ಕೂರ್ಗಿಲಿ ಟ್ಯಾಕ್ಟ್ರಲ್ಲೇ ಬಿತ್ತೀವಿ, ಟ್ಯಾಕ್ಟ್ರಲ್ಲಿ ಬಿತ್ತಿ ಜೋಳನೂ ಟ್ಯಾಕ್ಟ್ರಲ್ಲಿ ಬಿತ್ತೀವಿ. ಆಮೇಲೆ ಎಣ್ಣೆ ಗಿಣ್ಣು ಹುಡ್ಕೊಂಡು ಮೇಂಟೈನ್ ಮಾಡ್ಕೊಂತೀವಿ ಸರ್. ಬೇಸಿಗೆ ಬೆಳೆ ಆಯಿತು, ಇನ್ನು ಮುಂಗಾರಿನಲ್ಲಿ 20 ಎಕರೆಯಲ್ಲಿ ಏನು ಮಾಡ್ತೀರಿ ನೀವು? 20 ಎಕರೆಯಲ್ಲಿ ಅದನ್ನು ಮಳೆ ಆದ ತಕ್ಷಣ ಭೂಮಿ ಹದ ಮಾಡ್ತೀವಿ. ಭೂಮಿ ತಿರುಗಮೃಗ ಟ್ಯಾಕ್ಟ್ರಲ್ಲಿ ಬದುಕು ಮಾಡ್ಕೊಂಡು ಅದನ್ನೆಲ್ಲ ಹದ ಮಾಡಿ ಹಿಂಗಾರಿ ಟೈಮ್ಗೆ ಮಳೆ ಇದಾದಮೇಲೆ ಕಡಲೆ ಅದು ಬಿತ್ತದು, ಜೋಳ ಬಿತ್ತದು ಮಾಡಿದ್ವಿ. ಈ ಮಳೆ ಬಂದಾಗ ಅಲ್ಲಿ ಮೆಕ್ಕೆಜೋಳ ಬೆಳೀತೀರಿ ಕಾಣ್ತದೆ? ಹಾಕ್ಬೋದು ಸರ್, ಮೆಕ್ಕೆಜೋಳನ ಹಾಕ್ಬೋದು. ಆದರೆ ಹಿಂಗಾರಿ ಪೀಕಿಗೆ ಟೈಮಿಂಗ್ ಸಿಗಂಗಿಲ್ಲ, ಕಡಲೆ ಬಿತ್ತಕ್ಕಾಯ್ತು ಜೋಳ ಬಿತ್ತಕ್ಕಾಯ್ತು, ಅದು ಒಂದೇ ಮೆಕ್ಕೆಜೋಳ ಒಂದು ಮಾಡ್ಕೋಬಹುದು, ಹಿಂಗಾರಿಗೆ ಮಾಡ್ಕೋಬಹುದು ಸರ್. ಇನ್ನು ಈ 6 ಎಕರೆಯ ನೀರಾವರಿ ಜಮೀನಿನಲ್ಲಿ ಏನೇನು ಬೆಳೀತೀರಿ? 6 ಎಕರೆ ನೀರಾವರಿ ಜಮೀನಲ್ಲಿ ಅಲಸಂದಿ ಮೆಕ್ಕೆಜೋಳ ಹಾಕ್ತೀವಿ. ಆಮೇಲೆ ಈಗ 1 ಎಕರೆ ಶೇಂಗಾ ಇದೆ, 1 ಎಕರೆ ಗೋಧಿ ಐತಿ ಬಿತ್ಕೊಂಡಿರಿ. ಈ ಬೆಳೆಗಳನ್ನು ಬೇರೆ ಬೇರೆಯಾಗಿ ಬೆಳೆದಿದ್ದೀರೋ ಅಥವಾ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀರೋ ಹೇಗೆ? ನೀವು 1 ಎಕರೆ ಅಲಸಂದಿ, 1 ಎಕರೆ ಈ ಬೆಳೆ ಅಂಥೇಳಿ ನೀವು ಹಂಚ್ಕೋತೀರೋ ಅಥವಾ ಎಲ್ಲದರಲ್ಲೂ ಮಿಶ್ರ ಬೆಳೆಯಾಗಿ ಒಂದು ಸಾಲ ಇದು ಒಂದು ಸಾಲ ಅದು ಅಂತೇಳಿ ಬೆಳೀತೀರೋ, ಯಾವ ರೀತಿ ಅದು? ಇಲ್ಲ ಸರ್, 1 ಎಕರೆ ಗೋಧಿ ಮಾಡಿದರೆ 1 ಎಕರೆ ಶೇಂಗಾ ಮಾಡೋದು, 1 ಎಕರೆ ಅಲಸಂದಿ, 1 ಎಕರೆ ತೊಗರಿ, ಹಿಂಗೆ 6 ಎಕರೆನೂ 6 ಟೈಪ್ ಮಾಡ್ತೀರಿ ನಾವು. ಯಾವುದು ಒಂದು ರೇಟ್ ಇರುತ್ತೆ ಅದರ ರೇಟ್ ನಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ಯಾವುದಾದ್ರೂ 6 ಬೆಳೆ ಒಳಗೆ ಒಂದು ರೇಟ್ ನಮ್ಮನ್ನು ಕೈ ಹಿಡಿತೈತೆ ಸರ್. ಅಲಸಂದಿ ಹೋದ ಸರಿ 1 ಎಕರೆಗೆ 80,000 ರೂಪಾಯಿ ಆಗೈತೆ ರೀ, ನಮ್ಮ ಗ್ರಾಮದಲ್ಲೇ ನಂದು ಹೈಯೆಸ್ಟ್ ಆಗಿದ್ದಕ್ಕೆ. ಈಗ ನೋಡಿ, ಒಂದು 7-8 ಜನ ರೈತರು ನನ್ನ ಸ್ವತಃ ಸಲಹೆ ತೊಗೊಂಡು ನಮ್ಮ ಮನೆ ಬೀಜನ ತೊಗೊಂಡು 1-8 ರೈತರು ಈಗ ಪ್ರಾಂಪ್ಟಾಗಿ ನಮ್ಮ ಬೀಜ ತೊಗೊಂಡು ತಾವೇ ಅಲಸಂದಿ ಹಾಕಿದ್ದಾರೆ ಸರ್. 1 ಎಕರೆ 2 ಎಕರೆ ನನ್ನ ಸ್ವಂತ ಬೀಜನ ಕೊಟ್ಟೀನಿ. ಅವರೆಲ್ಲ ನಮ್ಮ ಆಜುಬಾಜು ಸುತ್ತಮುತ್ತಲ ರೈತರಿಗೆ ನಾವು ಒಂದು ಮಾದರಿಯೇ ಆಗಿವಿ. ಇದರ ಜೊತೆಗೆ ಈ ಬೇರೆ ಬೇರೆ ಬೆಳೆಗಳ ಮೇಲೆ ಕೂಡ ನಾವು ಬೆಟ್ಟಿಂಗ್ ಮಾಡೋದ್ರಿಂದ, ಈಗ 1 ಎಕರೆ ಇದು 1 ಎಕರೆ ಅದೊಂದು ಮಾಡೋದ್ರಿಂದ ಯಾವುದೇ ಒಂದು ಬೆಳೆ ಕೈ ಕೊಟ್ಟರೂ ಕೂಡ ಒಂದು ಬೆಳೆ ನಮ್ಮ ಕೈ ಹಿಡೀತದೆ ಅನ್ನೋ ಒಂದು ದೂರಾಲೋಚನೆ ಕೂಡ ಇರಬೇಕಾಗತ್ತಲ್ಲ ರೈತನಿಗೆ. ಈಗ ಆ ದೂರಾಲೋಚನೆ ಇದ್ದಿದ್ದಕ್ಕೆ ನಮಗೆ ಅಲಸಂದಿ ಹಾಕಿದ್ವಿ ಸರ್. ಎಲ್ಲರೂ ಸೂರ್ಯಕಾಂತಿ ಮೆಕ್ಕೆಜೋಳ ಕಡಲೆ ಹಾಕಿದ್ರು, ಅವೆಲ್ಲ ರೇಟ್ ಬರಲಾರ್ದ ಹೋದ ಸಲ ಲಾಸ್ ಆದರು. ನಮ್ಮದು ಕ್ವಿಂಟಲ್ಗೆ 7,000 ರೂಪಾಯಿ ರೇಟ್ ಮಾರ್ತೀವಿ ಸರ್. ಅದು 1 ಎಕರೆಗೆ 80,000 ರೂಪಾಯಿ ಪಟ್ಟಿ ಆತು ನಮ್ಮದು. ನಮ್ಮ ಸುತ್ತರದು ಹಳ್ಳಿ ಅಲ್ಲಿ ಎಲ್ಲ ಆಜುಬಾಜು ಇದ್ದಾರೆ, ಭಾರಿ ನಮ್ಗೆ ಊರಿಗೆ 1 ನಂಬರ್ ಅಲಸಂದಿ ಬೆಳೆಸಿದ್ರಪ್ಪ ಹನುಮಂತಪ್ಪರು ಅಂತಂದು ಒಳ್ಳೆ ನನಗೆ ಪ್ರೋತ್ಸಾಹ ಕೊಟ್ಟರು. ಅನುಕೂಲ ಆಗೈತೆ ಸರ್ ಅಲಸಂದಿ ಹಾಕಿದ್ದಕ್ಕೆ. ಒಬ್ಬ ರೈತ ಈಗಿನ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ಪಾರಂಪರಿಕವಾಗಿ ಕೃಷಿ ಮಾಡೋದ್ರ ಜೊತೆ ಜೊತೆಗೆ ಆಧುನಿಕವಾಗಿ ಆಲೋಚನೆ ಮಾಡ್ತಾ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ಕಂಪನಿ ನಡೆಸೋ ಥರ ಅಥವಾ ಒಂದು ಅಂಗಡಿ ನಡೆಸೋ ಥರ ಒಂದು ಕೃಷಿ ಚಟುವಟಿಕೆಯನ್ನು ನಡೆಸಬೇಕಾಗತ್ತೆ. ವ್ಯಾವಹಾರಿಕವಾಗಿ ಆಲೋಚನೆ ಮಾಡೋದು, ಲೆಕ್ಕಾಚಾರ ಮಾಡೋದು, ಅದೆಲ್ಲವೂ ಕೂಡ ಒಬ್ಬ ರೈತನಿಗೆ ಮುಖ್ಯ ಆಗ್ತದೆ. ಒಬ್ಬ ರೈತ ಕೃಷಿಕಾಗಿರಬೇಕು, ಒಬ್ಬ ವರ್ತಕ ಆಗಿರಬೇಕು, ಒಬ್ಬ ಶಿಕ್ಷಕ ಆಗಿರಬೇಕು, ಒಬ್ಬ ವೈದ್ಯ ಆಗಿರಬೇಕು, ಈ ಎಲ್ಲವೂ ಆ ಗುಣಧರ್ಮ ಆತನಲ್ಲಿ ಇರಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಆತ ಕೃಷಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಹೌದು ಸರ್, ಈಗ ಒಂದು ಯಾವುದೇ ಒಂದು ಮುಂದೆ ಒಂದು ನೇರ ಇಟ್ಕೊಂಡಿದ್ರೆ ಅದನ್ನು ನಾವು ಅದರಲ್ಲಿ ನಾವು ಅವಲಂಬನೆ ಇಟ್ಕೊಂಡು ನಾವು ಅದನ್ನು ಅದ್ರ ಮೇಲೆ ಲಕ್ಷ್ಯ ವಹಿಸಿ ನಾವು ಈ ನೌಕರಿನ ಮಾಡಲಿ ಕೃಷಿನ ಮಾಡಲಿ ಯಾವುದು ಒಂದು ನಮ್ಮದೇ ಆದ ದಾರಿದು ಇದರಲ್ಲಿ ನಾವು ಬೆಳವಣಿಗೆ ಆಗಬೇಕು ಅಂತಂದು ಇಟ್ಕೊಂಡ್ರೆ ಆ ಮನುಷ್ಯಗೆ ಎಂದೆಂದೂ ಸೋಲು ಬರೋಂಗಿಲ್ಲ. ನಿಶ್ಚಿತವಾಗಿ ಅವರು ಅದರಲ್ಲಿ ಬೆಳೀತಾರೆ ಸರ್. ರೈತಾಪಿ ವರ್ಗದಲ್ಲಿ ನಾನು ಕೃಷಿ ಕಾಪ, ನನಗೆ ಕೃಷಿಲಿದ್ದನ ನನಗೆ ಲಾಭ, ಕೃಷಿಯೇ ನನ್ನ ದೇವರು, ಕೃಷಿಯೇ ನನಗೆ ಭಾಗ್ಯ ಅಂದಾಗ ಆ ರೈತಗೆ ಯಾವ ಕಡೆಗೂ ಸೋಲು ಆಗೋದಿಲ್ಲ, ಯಾವಲ್ಲಿ ವಿಷ ತಗೊಂಡು ಸಾಯಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ರೈತನಾಗಿ ಬೆಳೆಯೋಕ್ಕೆ ಸಾಧ್ಯ ಐತೆ ಸರ್. ಆದರೆ ನಿಸರ್ಗ ಒಂದು ಕೈ ಕೊಟ್ಟಾಗ ಮಾತ್ರ ನಮ್ಮ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಈ ನಿಸರ್ಗ 2-3 ವರ್ಷ ನಮಗೆ ಬೆಳೆ ಬರಲೇ ಇಲ್ಲ, ಯಾಕಂತಂದರೆ ಮಳೆ ಬರಲೇ ಇಲ್ಲ. ಆದರೆ ಈ 1 ವರ್ಷದೊಳಗೆ ಅಲ್ಪ ಸ್ವಲ್ಪ ಆದರೂ ಒಳ್ಳೆ ಮಳೆ ಆಗಿರೋದು ಕೂಡ ರೈತರಿಗೆ ಸಾಕಷ್ಟು ಸಂತಸ ಮತ್ತು ಶಕ್ತಿ ತುಂಬಿದೆ. ಈ ಎಲ್ಲ ಹಿನ್ನೆಲೆಯೊಳಗೆ ಈ 10 ವರ್ಷದಿಂದ ನೀವು ಕೃಷಿಯಲ್ಲಿದ್ದೀರಿ, ಆ ಮುಂಚೆ ಓದು ಮುಗಿಸಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ ನೀವು, ಈ ಕ್ಷಣದೊಳಗೆ ನಿಮ್ಗೇನು ಅನ್ನಿಸ್ಲಿಕ್ಕತ್ತದ? ನೌಕರಿ ಮಾಡಿದರೆ ಚಲೋ ಇತ್ತು ಅಂತ ಅನ್ನಿಸ್ತದನೋ ಅಥವಾ ನಾ ಕೃಷಿ ಕಡೆ ಬಂದಿರೋದೇ ಚಲೋ ಅಂತ ಅನ್ನಿಸ್ತದೋ ಹೆಂಗೆ ಸರ್? ನಾನು ಈಗ ಕೃಷಿ ಬಗ್ಗೆ ಈ ಕೃಷಿ ಕಡೆಗೆ ಒಲವು ಜಾಸ್ತಿ ಇದ್ದಕ್ಕೆ ಕೃಷಿ ಮಾಡೋದಕ್ಕೆ ಹೆಚ್ಚಿನ ಒಂದು ನಮ್ಮ ವೈಯಕ್ತಿಕ ಆಗುತ್ತೆ ಸರ್, ನಮ್ಮ ಸ್ವಂತದ್ದು. ಈಗ ನೌಕರಿ ಮಾಡಿದರೆ ಇನ್ನೊಬ್ಬರು ಅವಲಂಬನೆ ಆಗ್ತೀವಿ ನಾವು. ಅವ್ರ ಅವಲಂಬನೆ ಆದಾಗ ಅವರು ಈಗ ನಮ್ಮ ಸ್ವಂತ ಒಂದು ಎಕರೆನ ಮಾಡ್ಕೊಳ್ಳಿ, ನಾವು ಒಂದು ಎಕರೆ ಮಾಡ್ಕೊಂಡು ನಮ್ಗೆ ಸಾಕಪ್ಪ ಇವತ್ತು ಇಲ್ಲಿ ಕೆಲಸ ಸಾಕು, ಇವತ್ತು ಬಿಡೋಣ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅನ್ನೋ ಒಂದು ನಮ್ಮ ವೈಯಕ್ತಿಕದ್ದು ಒಂದು ನಮ್ಮ ಹಿಡ್ತಡಿ ಒಳಗೆ ಇರ್ತದೆ, ನಾವು ಯಾರ ಅವಲಂಬನೆಯಲ್ಲೇ ಇರಲ್ಲ. ಹಾಗಾಗಿ ಕೃಷಿ ನನಗೆ ಹೆಚ್ಚಿನದು ಏನ ಆಸಕ್ತಿ ಐತಿ ಹೊರತಾಗಿ ಬೇರೆ ಯಾವ ಅದು ಇದು ನೌಕರಿದು ಅನ್ನೋದು ಆಸೆ ಇಲ್ಲ ಸರ್. ಈಗಾಗಲೇ ಸಾಕಷ್ಟು ಸಾಧನೆ ತಾವು ಮಾಡಿದ್ದೀರಿ. ಈಗಾಗಲೇ ಅಲಸಂದಿ ಬೆಳೆನ ಕಳೆದ ವರ್ಷ ನಿಮ್ಮೂರಲ್ಲೇ ತುಂಬ ಉತ್ತಮ ಮಟ್ಟದಲ್ಲಿ ಬೆಳೆದು ಸುಮಾರು 80,000 ರೂಪಾಯಿಗಳ ಲಾಭವನ್ನು ತಾವು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ನೀವು ಇದ್ರ ಜೊತೆಗೆ ಈ 26 ಎಕರೆ ಒಂದು ಬೃಹತ್ ಕ್ಷೇತ್ರದಲ್ಲಿ ಅಂದರೆ ನೀವು ನಿಮ್ಮ ಅಣ್ಣ ಮಾಡ್ತಾ ಇದ್ದೀರಿ, ಇದ್ರ ಜೊತೆಗೆ ಏನಾದರೂ ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ? ಹೇಗೆ ಇಲ್ಲಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಥವಾ ಏನಾದರೂ ಉಪ ಉದ್ಯಮವನ್ನು ಕೃಷಿಗೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತೇಳಿ ಏನಾದರೂ ಯೋಜನೆ ಹಾಕ್ಕೊಂಡಿದ್ದೀರಾ? ಹೇಗೆ ಕೃಷಿಗೆ ಸಂಬಂಧಪಟ್ಟಂಗೆ ಅಂದ್ರೆ ದನ ಮಾಡಬೇಕು, ರೇಷ್ಮೆ ಮಾಡ್ಬೇಕು ಅನ್ನೋದು ತಲೆಯಾಗೈತಿ. ಆಮೇಲೆ ಬಾಳೆ ಹಚ್ಬೇಕು ಅನ್ನೋದು ಒಂದು ಎಕರೆ ಬಾಳೆ, ಒಂದು ಎಕರೆ ರೇಷ್ಮೆ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಎಕರೆ ಹುಲ್ಲು ಹಚ್ಕೊಂಡು ದನ ಸಾಕ್ಬೇಕು ಅನ್ನೋದು ಆಸಕ್ತಿ ಹೆಚ್ಚಿಗೆ ಐತಿ ಸರ. ಇನ್ನು ಒಟ್ಟು ಇದರಲ್ಲೇ ಹೆಚ್ಚಿನ ಬದಲಾವಣೆ ಆಗಬೇಕು ಹೊರತಾಗಿ ಹಿಂಜರಿ ಅಂತಂದ್ರೂ ಇದಿಲ್ಲ ಸರ್. ಈ ಉಪಕಸಬುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ? ಬೇಕು ಸರ್, ಈಗ ನಮ್ಮ ಸ್ವಂತ ಬಂಡವಾಳ ಹಾಕ್ಬೇಕಾಗುತ್ತೆ. ಯಾವುದೇ ಪೀಕ್ ಬಂದಿದ್ದೆ ಒಂದು ಪೀಕ್ ಈಗ 100,000 ರೂಪಾಯಿ ಕಾತಲ್ಲ, ಅದು ಒಂದು 20,000 ಅದನ್ನು ಒಂದು ದನಕ್ಕಾಗಲಿ ಯಾವುದೋ ಒಂದು ಇದು ಮಾಡೋಕ್ಕೆ ಅದನ್ನು ಆ ಅಮೌಂಟ್ ತೆಗೆದಿಡ್ಬೇಕು. ಆ ಅಮೌಂಟ್ಲಿದ್ದ ನಾವು ಒಂದು ಯಾವುದಾರ ದನ ಎಮ್ಮೆ ಆಗಲಿ ಆಕಳಾಗಲಿ ತೊಗೊಂಡು ಉಪಕಸಬು ಮಾಡ್ಕೊಂತ ಹೋಗ್ಬೇಕು ಸರ್. ಈಗಾಗಲೇ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ನಿಮ್ಮ ಹೊಲದೊಳಗೆ ಅದ್ರ ಸಲುವಾಗಿ? ಈಗ ಆಲ್ರೆಡಿ 20x20 ಶೆಡ್ ರೆಡಿ ಮಾಡ್ಕೊಂಡೀನಿ ರೀ. ಗ್ವಾಲ್ದಿ ಕಟ್ಟೋದೊಂದು ಉಳಿದೈತಿ, ಆಮೇಲೆ ಎಲ್ಲ ಶೆಡ್ ಗಿಡ್ಡು ತಗಡು ಹಾಕಿ ರೆಡಿ ಮಾಡಿ ನಿಂದಿಸ್ತೀನಿ ಸರ. ಮುಂದಿನ ಒಂದು ಪೀಕ್ ಬಂದ ತಕ್ಷಣ ಒಂದು ಎಮ್ಮೆ ಮಾಡ್ಬೇಕನ್ನೋ ಜಾಸ್ತಿ ತಲೆಯಾಗ, ಆಕಳಕ್ಕಿನ್ನ ಎಮ್ಮೆ ಒಳ್ಳೆ ಇದು ಇರುತ್ತೆ, ಎಮ್ಮೆ ಮಾಡ್ಬೇಕನ್ನೋದು ಆಸೆ ಐತಿ. ಹೈನುಗಾರಿಕೆಯಲ್ಲಿ ಇದು ಹಣದ ನಿರ್ವಹಣೆಗಿಂತ ಹೆಚ್ಚಾಗಿ ಅಲ್ಲಿ ದೈಹಿಕ ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ. ಯಾರೋ ಒಬ್ಬರು ಅಲ್ಲಿ ನಿಲ್ಲಬೇಕಾಗ್ತದೆ, ನಿರಂತರವಾಗಿ ನೋಡಬೇಕಾಗ್ತದೆ, ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕೆಲ್ಲ ನೀವು ಸಿದ್ಧರಿದ್ದೀರಾ? ಹೇಗೆ ಅದು ಲಾಭ ಬಂತಂದ್ರೆ ಸರ್, ನಾವೊಬ್ಬರೇ ನಮ್ಮ ಕುಟುಂಬನೂ ಅಲ್ಲಿ ನಿಲ್ಲುತ್ತೆ. ಅಲ್ಲಿ ಆದಾಯ ಬಂತಂದ್ರೆ ಹೊರಗೆ ಅಡ್ಡಾಡಿದ್ರೆ ಆದಾಯ ಇರೋಲ್ಲ. ಈಗ ಅಲ್ಲಿ ನಮ್ಮ ಭೂಮಿಯಲ್ಲಿ ನಮ್ಗೆ ಆದಾಯ ಸಿಕ್ತಂದ್ರೆ ಬೇಕಾಗಿಲ್ಲ ಯಾವುದು ಹೊರಗಿಂದು, ನಮಗಲ್ಲಿ ದುಡ್ಡು ತಾನಾಗಿ ನಾವು ಎಷ್ಟು ಶ್ರಮ ಇರುತ್ತೆ ನಮ್ಮ ಶ್ರಮ ತಕ್ಕಂಗೆ ಆ ದುಡ್ಡು ನಮಗೆ ಬಂದೇ ಬರುತ್ತೆ. ಆ ದುಡ್ಡಿಗೋಸ್ಕರ ಅಲ್ಲ ಈಗ ರೈತ ಪರದಾಡೋದು, ಅದೇ ದುಡ್ಡು ಅಲ್ಲಿ ಬಂದೆ ಅಂದ್ರೆ ಬೇರೆದ್ದು ವಿಚಾರ ಯಾಕೆ ರೈತರಿಗೆ? ಇದ್ರ ಜೊತೆಗೆ ಈ ರೇಷ್ಮೆ ಕೃಷಿ ಕೂಡ ಮಾಡುವ ಆಲೋಚನೆ ತಮಗಿದೆ, ಇದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿಯನ್ನು ಈಗಾಗಲೇ ಪಡ್ಕೊಂಡಿದ್ದೀರಾ ಹೇಗೆ? ನೀವು ಅಲ್ಪ ಸ್ವಲ್ಪ ಪಡ್ಕೊಂಡ್ರಿ ಸರ್, ಆದರೆ ಅದು ಒಂದು ಸ್ವಲ್ಪ ಮತ್ತು ಈಗ ದನದ್ದು ಒಂದು ತಲೆಯಾಗಿತ್ತಲ್ಲ, ಹಾಗಾಗಿ ರೇಷ್ಮೆದು ಒಂದು ಸೈಡ್ ಪೆಂಡಿಂಗ್ ಇಟ್ಟಿವಿ. ಇದು ಮುಗಿದ ಮೇಲೆ ಹಂತ ಹಂತವಾಗಿ ಬೆಳವಣಿಗೆ ಆಗ್ಬೇಕಂತಂದು ಒಂದೊಂದು ಎರಡು ಅನ್ಬೇಕಂತಂದು ಹಂಗೆ ಬದಲಾವಣೆ ಮಾಡ್ಕೊಂತ ಹೋಗ್ಬೇಕಂತಂದು ಆಲೋಚನೆ ಐತಿ. ನೀವು ಹೇಳೋದು ನಿಜ ಹನುಮಂತಪ್ಪ, ಯಾಕಂತಂದರೆ ನಾವು ಒಂದೇ ಸಾರಿಗೆ ಭಾಳ ಉದ್ದವಾಗಿ ಜಿಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹಂತ ಹಂತವಾಗಿ ನಾವು ಪ್ರತಿಯೊಂದನ್ನು ತಯಾರಿ ಮಾಡಿಕೊಂಡು ಮುಂದುವರಿಬೇಕಾಗ್ತದೆ. ಯಾಕಂತಂದರೆ ಭಾಳ ಆ್ಯಂಬಿಷಿಯಸ್ ಆಗಿ ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಅಲ್ಲಿ ನಷ್ಟ ಅನುಭವಿಸೋದಕ್ಕಿಂತನೂ ಹಂತ ಹಂತವಾಗಿ ಮೇಲೇರೋದು ಭಾಳ ಸೂಕ್ತ ಅಂಥೇಳಿ ಬಹಳಷ್ಟು ನಮ್ಮ ರೈತ ಮಿತ್ರರು ತಮ್ಮ ಅನುಭವಗಳನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇರ್ತಾರೆ. ಅವರು ಯಾವ ರೀತಿ ನಿಧಾನಗತಿಯಲ್ಲಿ ತಾವು ಬೆಳೀತಾ ಬಂದರು, ಆರ್ಥಿಕ ಸ್ಥಿತಿಯನ್ನು ಹೇಗೆ ಸುಧಾರಿಸಿಕೊಂಡ್ರು ಅಂತೇಳಿ. ಈಗ ಈ 8 ವರ್ಷಗಳಲ್ಲಿ ವೈಯಕ್ತಿಕವಾಗಿ ನಿಮ್ಮ ಕುಟುಂಬ ಆರ್ಥಿಕವಾಗಿ ಯಾವ ರೀತಿ ಮೇಲ್ಮಟ್ಟಕ್ಕೆ ಬಂದಿದೆ ಅಂತೀರಿ ನೀವು? ಕೃಷಿಲಿದ್ದನ ಮೇಲ್ಮಟ್ಟಕ್ಕೆ ಬಂದಿದ್ದೀನಿ ರೀ, ಕೃಷಿ ಮಾಡೇ ಕೃಷಿಲಿದ್ದನ ನಾವು ಒಂದು ಎಲ್ಲರೂ 4 ಜನ ನಮ್ಮ ಅಣ್ಣರು ನಮ್ಮ ಅತ್ತಿಗೆಯರು ಆಮೇಲೆ ನಮ್ಮ ಮಿಸ್ಸಸ್ಸು ನಾವು 4 ಜನ ನಮ್ದು ಅವತ್ತು ಏನಾರ ಹೊಲದಲ್ಲಿ ಕೆಲಸ ಇತ್ತಂದ್ರೆ ಯಾವ ಕಡೆಗೆ ಅಡ್ಡಾಡಂಗಿಲ್ಲ ರೀ, ನಾವೇ ಸ್ವತಃ ನಿಂತು ಕೈ ಮುಟ್ಟಿ ನಾವು ಕೆಲಸ ಮಾಡ್ತೀವಿ. ಆಮೇಲೆ 1 ಅಥವಾ 2 ಆಳು ಅಷ್ಟೇ ತೊಗೊಳೋದು, ಹೆಚ್ಚಿಗೆ ನಾವು ತೊಗೊಳಂಗಿಲ್ಲ. ನಾವು ಅದರಲ್ಲಿದ್ದ ನಮ್ಮ ಒಂದು ಬದಲಾವಣೆ ನಮ್ಮ ಕುಟುಂಬನ ಬದಲಾವಣೆ ಆಗೈತಿ. ನಾವು ಕೃಷಿಗೆ ಎಷ್ಟು ಸಲಾಮ್ ಹೇಳಿದ್ರೂ ಕಡಿಮೆ, ಏನೋ ಹೆಚ್ಚಿನ ಕೃಷಿ ಬಗ್ಗೆ ಆಸಕ್ತಿ ವಹಿಸ್ತೀವಿ ಹೊರತಾಗಿ ಕೃಷಿ ಬಗ್ಗೆ ಹಿಂದೇಟು ಹಾಕಕ್ಕೆ ನಮ್ಗೆ ಆಗಲ್ಲ. ಕೃಷಿನ ನಮ್ಮ ದೇವರು, ಕೃಷಿನ ನಮ್ಗೆ ಅವಲಂಬನೆ. ಇದ್ರ ಜೊತೆಗೆ ಆಧುನಿಕ ಕೃಷಿ ಯಂತ್ರಗಳ ಬಳಕೆ ಏನಾದರೂ ಮಾಡ್ಕೋತಾ ಇದ್ದೀರೋ ಹೇಗೆ ನೀವು? ಆಧುನಿಕ ಯಂತ್ರ ಅಂದರೆ ಟ್ರ್ಯಾಕ್ಟ್ರ್ ಒಂದು ಬೆಳೆಸಿದರೆ ಮತ್ತು ಬೇರೆ ಏನಿಲ್ಲ ಸರ್. ಮತ್ತು ಹಂಗೆ ಅದು ಬದಲಾವಣೆ ಏನೇನು ಮತ್ತು ನಾವು ಮಾಡ್ಕೊಂಡಾಗಲ್ಲ, ಹೆಚ್ಚಿನ ಒಂದು ಬದಲಾವಣೆ ಮಾಡ್ಕೊಂಡಾಗ ಆ ಪ್ರಕಾರ ನಾವು ಯಂತ್ರೋಪಕರಣಗಳನ್ನು ಬದಲಾವಣೆ ಮಾಡ್ತೀವಿ. ಈಗಾಗಲೇ ನೀವು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಈಗಾಗಲೇ ಶೆಡ್ ಮಾಡ್ಕೊಂಡಿದ್ದೀರಿ, ಇವತ್ತು ನಾಳೆ ನಿಮ್ಮಲ್ಲಿ ಹೈನುಗಾರಿಕೆ ಶುರು ಆಗುತ್ತೆ. ಅದರ ಜೊತೆಗೆ ಹೈನುಗಾರಿಕೆ ಶುರು ಆದ ಕೂಡಲೇ ನೀವು ಅಲ್ಲೇ ಉಳಿಬೇಕಾಗತ್ತೆ, ಒಂದಾದರೂ ಕುಟುಂಬ ಅಲ್ಲಿ ಹೊಲದಲ್ಲಿ ಉಳಿಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ತೋಟಗಾರಿಕೆ ಮಾಡಬೇಕು, ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು ಅಂತ ಆಲೋಚನೆ ಏನಾದರೂ ಇಟ್ಕೊಂಡಿದ್ದೀರಾ ಹೇಗೆ? ಸರ್, ತೋಟಗಾರಿಕೆ ಮಾಡ್ಬೇಕನ್ನ ಯಾರೇ ಆಗಲಿ, ಮಣ್ಣಾಗಲಿ, ನಮ್ಮ ಕುಟುಂಬ ಆಗಲಿ ಅಲ್ಲಿ ಇರಲೇಬೇಕಾಗುತ್ತೆ. ಒಂದು ಇದನ್ನು ಮಾಡ್ಕೊಂಡಿದ್ದೆ, ತೋಟಗಾರಿಕೆ ಮಾಡ್ಬೇಕನ್ನೋದು ಐತೆ ಸರ. ಆಮೇಲೆ ಒಂದು ಯಾಕಂದ್ರೆ ಹಂತ ಹಂತವಾಗಿ ಈಗ ಒಂದು ಮಾಡ್ಕೊಂಡು ಎರಡನೇದು ಮಾಡಬೇಕು. ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಟೈಮ್ ಟೇಬಲ್ ಹಾಕಿ ಕೊಡ್ತಾರೆ ನೋಡು. ಆ ಥರ ನಾವು ಒಂದು ಈಗ ಡೈರಿ ಮಾಡಿದ್ವಿ, ದನ ಮಾಡಿದ್ವಿ, ಅದು ಮುಗಿದ ಮೇಲೆ ಮತ್ತೆ ರೇಷ್ಮೆ, ರೇಷ್ಮೆ ಮುಗಿದ ಮೇಲೆ ತೋಟಗಾರಿಕೆ ಯಾವುದೋ ಬಾಳೆ ಆಗಲಿ ಇನ್ನೊಂದಾಗಲಿ ಇನ್ನೊಂದು ಒಟ್ಟು ಮಾಡೋದು ಮಾಡಿ ಆ ಟೈಮ್ ಟೇಬಲ್ ಪ್ರಕಾರ ನಾವು ಆಲೋಚನೆ ಇಟ್ಕೊಂಡು ಮಾಡ್ತೀವಿ. ಇಲ್ಲಿ ಒಂದು ವಿಶಿಷ್ಟ ಸಂಗತಿ ಅಂದರೆ ಹನುಮಂತಪ್ಪ, ಈಗ ಬಹಳಷ್ಟು ಪಟ್ಟಣಗಳಲ್ಲಿ ನಗರವಾಸಿಗಳಲ್ಲಿ ಈ ಮೈಕ್ರೋ ಕುಟುಂಬಗಳು ಜಾಸ್ತಿ ಆಗಿವೆ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ, ಅದೇ ಪ್ರಪಂಚ. ಆದರೆ ಕೃಷಿ ಸಂಬಂಧಿತ ಕುಟುಂಬಗಳಲ್ಲಿ ಬಹಳಷ್ಟು ಕಡೆ ನಾವು ಕೂಡು ಕುಟುಂಬಗಳನ್ನೇ ನೋಡ್ತೀವಿ, ಜಾಯಿಂಟ್ ಫ್ಯಾಮಿಲೀಸ್. ಈಗ ಏನಾದರೂ ಬದುಕಿದ್ರೆ ಅದು ಹಳ್ಳಿಗಳಲ್ಲಿ ಕೃಷಿಕರ ಕುಟುಂಬಗಳಲ್ಲಿ ಮಾತ್ರ. ಯಾಕಂತಂದರೆ ಕೃಷಿ ಅನ್ನೋದು ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂಥದ್ದು. ಯಾರೋ ನಾನು ಮಾಡ್ತೀನಿ, ನನ್ನ ಹೆಂಡತಿ ಮಾಡ್ತಾಳೆ, ನನ್ನ ಮಕ್ಕಳು ಮಾಡ್ತಾರೆ ಅನ್ನೋಕ್ಕಾಗಲ್ಲ. ಈಗ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಮಾಡುವಂಥ ಒಂದು ಕೃಷಿ ಚಟುವಟಿಕೆ. ಈ ಕೃಷಿ ಕಾರ್ಯದಲ್ಲಿ ಕೂಡು ಕುಟುಂಬ ಇರೋದು ಅದು ಎಷ್ಟರ ಮಟ್ಟಿಗೆ ಅನುಕೂಲಕರ, ಲಾಭಕರ ಅಂತ ಅನ್ನಿಸ್ತದೆ ನಿಮಗೆ? ಸರ್, 2001 ಮದುವೆ ಆಗಿದೆ ನಮ್ಮದು. ಅಲ್ಲಿಲ್ಲಿದ್ದ ಇಲ್ಲಿವರೆಗೆ 4 ದುಂಡಗದೀವಿ. 6 ನಮಗೆ 3 ಹೆಣ್ಮಕ್ಳು, ನಮ್ಮಣ್ಣಗೆ 2 ಗಂಡು 1 ಹೆಣ್ಣು, ನಾವು ಒಂದೇ ಕುಟುಂಬದಲ್ಲಿ ಇದ್ದೀವಿ. ಅಲ್ಲಿಲ್ಲಿದ್ದ ಇಲ್ಲಿವರೆಗೆ ಮಾಡಿದ್ರೆ ಒಂದು ಹೆಚ್ಚಿನ ಒಂದು ಬಲ ಬಂದಾಗ, ಯುಕ್ತ ಕುಟುಂಬ ಇದ್ದಾಗ ಒಂದು ಬಲ ಬರ್ತಾ, ಬಲ ಬಂದಾಗ ಹೆಚ್ಚಿನ ಏನೋ ಒಂದು ಆಸಕ್ತಿ, ನಾವು ಇನ್ನೂ ಒಂದು ಏನಾರ ಮಾಡಬೇಕು, ಇನ್ನೊಂದು ಏನಾರ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ. ದುಂಡಗ ಕುಟುಂಬ ಇದ್ದಾಗ ಅನುಕೂಲ ಆಗುತ್ತೆ ಸರ್. ಜವಾಬ್ದಾರಿ ಹೊರೋರು ಬಹಳ ಜನ ಆಗ್ತಾರೆ, ಒಬ್ರು ಇಲ್ಲಿದ್ರು ಇನ್ನೊಬ್ರು ನೋಡ್ಕೊಳ್ಳೋರು ಇರ್ತಾರೆ, ಹೀಗಾಗಿ ಈ ಒಬ್ಬಂಡಿ ಮನುಷ್ಯನ ಬದುಕಾಗೋದಿಲ್ಲ. ಒಂದು ಕಲ್ಲಿ ಚಪ್ಪಲಿ ತೊಟ್ಟರೆ ಚಪ್ಪಲಿ ಆಗಲ್ಲ ಸರ್, ಅದು 2 ಚಪ್ಪಲಿ ತೊಟ್ಟಿದ್ರೆ ಚಪ್ಪಲಿ ಆಗುತ್ತೆ. ಇಬ್ಬರು ಅಷ್ಟು ಕೂಡಿದ್ರೆ ಏನೋ ಒಂದು ಅಲ್ಲಿ ಬದಲಾವಣೆ ಕಾಣಕ್ಕೆ ಒಂದು ಶಕ್ತಿ ಇರ್ತೈತಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ ಹನುಮಂತಪ್ಪ. ಇದುವರೆಗೆ ಈ ಸುಮಾರು 10 ಸಾಕಷ್ಟು ಮೇಲ್ಗತಿಯನ್ನು ತಮ್ಮ ಕುಟುಂಬ ಈ ಕೃಷಿ ಕಾರ್ಯದಲ್ಲಿ ಕಂಡುಕೊಂಡಿದೆ. ಇನ್ನೂ ಹೆಚ್ಚು ಆಲೋಚನೆಗಳನ್ನು ತಾವು ಇಟ್ಕೊಂಡಿದ್ರಿ, ಯೋಜನೆಗಳನ್ನು ಇಟ್ಕೊಂಡಿದ್ರಿ, ಎಲ್ಲದರಲ್ಲೂ ನಿಮಗೆ ಒಳ್ಳೆಯ ಸಾಧನೆ ಸಿಗಲಿ ಅಂತ ಅನಿಸ್ತೀವಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಿಶ್ರ ಬೆಳೆ ಕುರಿತು ಶ್ರೀ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಅರುಣ್ ನಾಯಕ್ ಅವರು. ರೈತ ಬಾಂಧವರೇ, ಈಗ ಕೇಳಿ ಬಾಳೆ ಬೆಳೆ ಕೃಷಿ ಕುರಿತು ಡಾಕ್ಟರ್ ಜ್ಯೋತಿ ಆರ್ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾಕ್ಟರ್ ಜ್ಯೋತಿ ಆರ್ ಅವರಿದ್ದಾರೆ. ಅವರಿವತ್ತು ಬಾಳೆ ಬೇಸಾಯ ಕುರಿತು ಕೆಲವು ಉಪಯುಕ್ತ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ಜ್ಯೋತಿ ಅವರು, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಬಾಳೆ ಬೇಸಾಯ ಈ ಭಾಗದ ರೈತರಿಗೆ ಎಷ್ಟು ಮುಖ್ಯ ಅಂತ ತಾವು ಭಾವಿಸ್ತೀರಿ? ಬಾಳೆ ಒಂದು ಪ್ರಮುಖವಾದ ಹಣ್ಣಿನ ಬೆಳೆ ಅಂತ ಹೇಳ್ಬೋದು ಈ ಭಾಗಕ್ಕೆ. ಮಾವನ್ನ ನಾವು ಮೊದಲನೇ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಸದ್ಯದ ಪರಿಸ್ಥಿತಿಯಲ್ಲಿ. ಅದರ ನಂತರ ಬಾಳೆ ಬೆಳೆ ಎರಡನೇ ಸ್ಥಾನದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ರೈತರು ಬೆಳೀತಾ ಇದ್ದಾರೆ. ಇವಾಗ ತೆಂಗಿನ ನಾವು ಹೇಗೆ ಕಲ್ಪವೃಕ್ಷ ಅಂತ ಕರಿತೀವಿ, ಹಾಗೆ ಬಾಳೆಯನ್ನ ಕಾಮಧೇನು ಅಂತ ಕರಿಬಹುದು. ಯಾಕಂತಂದ್ರೆ ಬಾಳೆ ಗಿಡದ ಪ್ರತಿಯೊಂದು ಭಾಗಗಳು ಕೂಡ ಉಪಯುಕ್ತ ಆಗಿದೆ. ಬಾಳೆ ಎಲೆ ಆಗಿರ್ಬೋದು, ಬಾಳೆಕಾಯಿ ಆಗಿರ್ಬೋದು, ತದನಂತರ ಹಣ್ಣಾಗಿರ್ಬೋದು, ಮತ್ತೆ ಗೊನೆಯಲ್ಲಿ ಕೆಳಗಡೆ ಬರ್ತಕ್ಕಂತ ಗಂಡು ಹೂವು ಆಗಿರ್ಬೋದು, ಬಾಳೆ ದಿಂಡಾರ ಆಗಿರ್ಬೋದು, ಸೊ ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಆಗಿರುತ್ತೆ. ಸೊ ಹಂಗಾಗಿ ಮಧ್ಯಮ ವರ್ಗದ ರೈತರಿಂದ ಮತ್ತೆ ಸಣ್ಣ ವರ್ಗದ ರೈತರವರೆಗೂ ಕೂಡ ಈ ಬೆಳೆಯನ್ನ ಆರಾಮಾಗಿ ಬೆಳೆಯಬಹುದು. ಇನ್ನು ಒಬ್ಬ ರೈತ ಹೊಸದಾಗಿ ನಾನೀಗ ಬಾಳೆ ಬೇಸಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಯಾವ ರೀತಿಯ ತಯಾರಿ ಮಾಡ್ಕೋಬೇಕಾಗತ್ತೆ ಸಾಮಾನ್ಯವಾಗಿ? ಬಾಳೆ ಬೆಳೆ ಅನ್ನೋದು ಒಂದು ಪ್ರಮುಖವಾದ ಹಣ್ಣಿನ ಬೆಳೆ ಆಗಿರುತ್ತೆ. ಇದಕ್ಕೆ ಸೂಕ್ತವಾದ ಮಣ್ಣು ಅಂತಂದ್ರೆ ಮಣ್ಣಿನ ರಸಸಾರ ಏನಾಗಿರುತ್ತೆ 5.5-6.5 ಇರಬೇಕು, ಅಥವಾ 6.5-7.5 ಇರಬೇಕು. ಅಂದ್ರೆ ಮಣ್ಣಿನ ರಸಸಾರ 0-14 ಇರುತ್ತೆ. ಸೊ ಅದರಲ್ಲಿ 6.5-7 ಇರುವತ್ತ ಮಣ್ಣಿನ ರಸಸಾರ ಇದ್ದಲ್ಲಿ ಈ ಬೆಳೆಯನ್ನ ಬಾಳೆ ಬೆಳೆಯನ್ನ ಸರಿಯಾದ ರೀತಿಯಲ್ಲಿ ಬೆಳೆಯಬಹುದು. ಮತ್ತೆ ಇನ್ನೊಂದೇನಂತಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗತಕ್ಕಂತ ಮರಳು ಮಿಶ್ರಿತ ಗೋಡು ಮಣ್ಣು ಇತ್ತಂತಂದ್ರೆ ಅತಿ ಸೂಕ್ತ ಆಗಿರುತ್ತೆ ಈ ಬೆಳೆಗೆ. ಅಂದ್ರೆ ಹೆಚ್ಚು ನೀರು ನಿಲ್ಲೋ ಹಾಗಿಲ್ಲ, ಮಣ್ಣು ಚೆನ್ನಾಗಿ ಬಸ್ತೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಆಗಿರ್ತಕ್ಕಂಥದ್ದು ಹೆಚ್ಚಿನ ಸೂಕ್ತವಾಗಿ ಇರ್ತಕ್ಕಂಥ ಮಣ್ಣಾಗಿರ್ಬೇಕು ಬಾಳೆ ಬೆಳೆಗೆ. ಮತ್ತೆ ಇದನ್ನ ಹೊರತುಪಡಿಸಿದ್ರೆ ರಸಸಾರ 6.5-7 ಇರ್ತಕ್ಕಂಥ ಮಣ್ಣುಗಳು ಸೂಕ್ತ ಆಗಿರುತ್ತೆ. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತಂದ್ರೆ ಬಾಳೆಯಲ್ಲಿ ಬಾಳೆಯನ್ನ ನಾಟಿ ಮಾಡಬೇಕಾದ್ರೆ ಅತಿ ಚಳಿ ಇರ್ತಕ್ಕಂತ ತಿಂಗಳುಗಳನ್ನ ಹೊರತುಪಡಿಸಿ, ಅಂದ್ರೆ ಡಿಸೆಂಬರ್ ಮತ್ತೆ ಜನವರಿ ತಿಂಗಳುಗಳನ್ನ ಹೊರತುಪಡಿಸಿ ಉಳಿದೆಲ್ಲ ತಿಂಗಳುಗಳಲ್ಲಿ ಬಾಳೆಯನ್ನ ನಾಟಿಯನ್ನ ಮಾಡ್ಕೊಬಹುದು. ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಹೆಚ್ಚಿನ ಉಷ್ಣಾಂಶ ಬಾಳೆ ಬೆಳೆ ತಡೆಯೋದಿಲ್ಲ. ಗರಿಷ್ಠ ಅಂತಂತಂದ್ರೆ 38 ಡಿಗ್ರಿವರೆಗೆ ಬಾಳೆ ಬೆಳೆ ಉಷ್ಣಾಂಶವನ್ನ ತಡೆದುಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಅಂದ್ರೆ ಈ ಭಾಗದಲ್ಲಿ ಇಲ್ಲಿ ಗರಿಷ್ಠ ಉಷ್ಣಾಂಶ ಸಾಮಾನ್ಯತರವಾಗಿ ಇದ್ದೇ ಇರುತ್ತೆ ಈ ಭಾಗದಲ್ಲಿ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕೊನೆ ಬರದೇ ಇರೋ ತರ ಪ್ಲಾಂಟೇಶನ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾಟಿ ಮಾಡೋ ಸಮಯ ಏನಾಗುತ್ತೆ, ಅಧಿಕ ಉಷ್ಣಾಂಶಕ್ಕೆ ಗೊನೆ ಬಿಡ್ತಕ್ಕಂತ ಕೋಯಿನ್ಸೈಡ್ ಆಗ್ಬಾರ್ದು. ಆ ರೀತಿಯಲ್ಲಿ ನಾಟಿ ಮಾಡ್ಕೊಂಡ್ರೆ ಏನು ಸಮಸ್ಯೆ ಬರೋದಿಲ್ಲ. ಅಂದ್ರೆ ಗೊನೆ ಬಿಡುವ ಸಮಯ ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲಿ ಬಾರದ ಹಾಗೆ ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ, ಪ್ಲಾನ್ ಮಾಡ್ಕೊಂಡ್ರೆ ನಡೆಯುತ್ತೆ. ಇನ್ನು ಡಾಕ್ಟರ್ ಜ್ಯೋತಿ ಅವರೇ, ಈ ಅಧಿಕ ಉತ್ಪಾದನೆಯ ತಾಂತ್ರಿಕತೆಗಳು ಏನೇನು ಅಂತೀರಿ ಬಾಳೆ ಬೇಸಾಯದಲ್ಲಿ? ಬಾಳೆ ಬೇಸಾಯದಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಅಧಿಕ ಉತ್ಪಾದನೆ ತಾಂತ್ರಿಕತೆ ಅಂತಂದ್ರೆ ಅಧಿಕ ಸಾಂದ್ರತೆ ನಾಟಿ ಅಂತ ಹೇಳ್ತೀವಿ. ಅಂದ್ರೆ ಸಾಂಪ್ರದಾಯಿಕವಾಗಿ ಬಾಳೆಯನ್ನ 7 ಮತ್ತು 7 ಅಡಿ ಅಂತರದಲ್ಲಿ ನಾಟಿಯನ್ನ ಮಾಡ್ತಾರೆ ರೈತರು. ಸೊ ಅದನ್ನ ಹೊರತುಪಡಿಸಿ ಕಡಿಮೆ ಅಂತರ, ಈ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರವನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, 1 ಎಕರೆ ಪ್ರದೇಶದಲ್ಲಿ ಹೆಚ್ಚಿನ ಸಸಿಗಳನ್ನ ನಾವು ನಾಟಿ ಮಾಡಬಹುದು. ಈ 7 ಮತ್ತು 7 ಅಡಿ ಅಂತರದಲ್ಲಿ ನಾಟಿ ಮಾಡಿದಾಗ ನಮ್ಗೆ 1 ಹೆಕ್ಟೇರ್ ಪ್ರದೇಶಕ್ಕೆ 2200 ಸಸಿಗಳಷ್ಟು ನಾವು ನಾಟಿ ಮಾಡಬಹುದು. ಅದೇ ನಾವು ಅಂತರವನ್ನ ಕಡಿಮೆ ಮಾಡ್ಕೊಳ್ತಾ ಬಂದಾಗ, ಅಂದ್ರೆ 6x6 6 ಅಡಿ ಮತ್ತು 6 ಅಡಿ ಅಂತರದಲ್ಲಿ ನಾಟಿ ಮಾಡಿದಾಗ ಸುಮಾರು 3500 ಸಸಿಗಳನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ಕೂರಿಸಬಹುದು. ಇನ್ನ ಕಡಿಮೆ ಅಂತಂದ್ರೆ 5x5 ಅಡಿ ಅಂತರದಲ್ಲಿ ನಾಟಿಯನ್ನ ಮಾಡಬಹುದು. ಸೊ ಈ ರೀತಿ ನಾಟಿಯನ್ನ ಮಾಡಿದಾಗ 1 ಹೆಕ್ಟೇರ್ ಪ್ರದೇಶಕ್ಕೆ ಕನಿಷ್ಠ ಅಂತಂದ್ರೆ 4000 ಸಸಿಗಳನ್ನ ಕೂರಿಸಬಹುದು. ಇನ್ನೊಂದು ಹೊಸ ಪದ್ಧತಿ ಅಂತಂದ್ರೆ ಜೋಡಿ ಸಾಲು ನಾಟಿ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, 2 ಸಾಲುಗಳು ಬಂದು 4x4 ಅಡಿ ಅಂತರದಲ್ಲಿ ನಾಟಿಯನ್ನ ಮಾಡಬೇಕಾಗುತ್ತೆ. ಮತ್ತೆ 2 ಸಾಲು ಆದ ನಂತರ 7 ಅಡಿ ಅಂತರವನ್ನು ಬಿಟ್ಟು ಮತ್ತೆ 2 ಸಾಲು 4x4 ಅಡಿ ಅಂತರದಲ್ಲಿ ನಾಟಿಯನ್ನ ಮಾಡಬೇಕಾಗುತ್ತೆ. ಈ ರೀತಿ ನಾಟಿ ಮಾಡಿದಂತಹ ಸಂದರ್ಭದಲ್ಲಿ 1 ಹೆಕ್ಟೇರ್ ಪ್ರದೇಶಕ್ಕೆ ಗರಿಷ್ಠ ಅಂತಂತಂದ್ರೆ 5000 ಸಸಿಗಳನ್ನು ನಾವು ಕೂರಿಸಬಹುದು. ಈ ಸಸಿಗಳ ಸಂಖ್ಯೆ ಜಾಸ್ತಿ ಆದಂಗೆ ನಮಗೆ ಉತ್ಪಾದನೆ ಕೂಡ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ಈ ಜೋಡಿ ಸಾಲ ನಾಟಿ ಪದ್ಧತಿಯನ್ನ ರೈತರು ಅಳವಡಿಕೆಯನ್ನ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಇನ್ನೊಂದು ಅಂಶ ಏನ್ ಗಮನಿಸಬೇಕು ಅಂತಂದ್ರೆ, ಈ ಮಧ್ಯದಲ್ಲಿ ಏನು 7 ಅಡಿ ಅಂತರ ಬಿಟ್ಟಿರ್ತೀವಿ, ಅದರಲ್ಲಿ ಮೊದಲನೇ 3 ತಿಂಗಳ ಅವಧಿಯಲ್ಲಿ ಬಾಳೆ ನಾಟಿ ಮಾಡಿದ ಮೊದಲನೇ 3 ತಿಂಗಳ ಅವಧಿಯಲ್ಲಿ ಬೇರೆ ಅಂದ್ರೆ ಅಲ್ಪಾವಧಿ ಬೆಳೆಗಳನ್ನ, ಯಾವ್ದಾದ್ರು ತರಕಾರಿ ಬೆಳೆ ಆಗಿರ್ಬೋದು, ಹೂವಿನ ಬೆಳೆ ಆಗಿರ್ಬೋದು, 90 ದಿನದಲ್ಲಿ ಕಟಾವಾಗುವಂತಹ ಬೆಳೆಗಳನ್ನ ಬೆಳ್ಕೊಬಹುದು. ಇದು ರೈತರಿಗೆ ಒಂದು ಅಡಿಷನಲ್ ಇನ್ಕಮ್ ಅಂತ ಹೇಳ್ಬೋದು. ಸೊ ಬಾಳೆಯಲ್ಲಿ ಏನು ಆದಾಯ ಬರುತ್ತೆ ಅದ್ರ ಜೊತೆಗೆ ಇದನ್ನು ಕೂಡ ಆದಾಯ ಸ್ವಲ್ಪ ಜಾಸ್ತಿ ಆಗುತ್ತೆ ರೈತರಿಗೆ. ಇದರ ಜೊತೆಗೆ ಈ ನಿರ್ವಹಣೆಯ ವಿಷಯ ಬಂದಾಗ, ಈ ಸಾಂಪ್ರದಾಯಿಕ ಶೈಲಿಗೂ ಮತ್ತು ಈ ಅಧಿಕ ಸಾಂದ್ರತೆಯ ಏನು ಬೇಸಾಯ ಇದೆಯಲ್ಲ, ಇದರಲ್ಲಿ ಏನಾದರೂ ಅಡ್ವಾಂಟೇಜಸ್ ಸಿಗುತ್ತಾ ನಮ್ಮ ರೈತರಿಗೆ? ನಿರ್ವಹಣೆ ಅಂತಂದ್ರೆ, ಈಗ ಸಾಂಪ್ರದಾಯಿಕವಾಗಿ ನಾಟಿ ಮಾಡಿದಾಗ 1 ಸಸಿಗಳ ಸಂಖ್ಯೆ ಕಡಿಮೆ ಕೂರುತ್ತೆ. ಇಲ್ಲಿ ಅಧಿಕ ಸಾಂದ್ರತೆ ಅಂತ ಅಂದಾಗ ಸಸಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಉತ್ಪಾದಕತೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಪಡ್ಕೊಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಪ್ರತಿ ಗಿಡಕ್ಕೆ ನಾವು ಏನು ಲೆಕ್ಕ ಮಾಡಿರ್ತೀವಿ ಅದರ ಪ್ರಕಾರ ಕೊಡ್ಬೋದು. ಅದನ್ನು ಹೊರತುಪಡಿಸಿ ಬೇರೆ ಏನು ಅಂದ್ರೆ ತೊಂದರೆಗಳು ಆಗೋದಿಲ್ಲ. ಈ ನೀರಿನ ನಿರ್ವಹಣೆ, ನೀರಿನ ನಿರ್ವಹಣೆ ಪ್ರತಿ ಗಿಡಕ್ಕೆ ಎಷ್ಟು ಲೀಟರ್ ನೀರು, ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಎಷ್ಟು ಲೀಟರ್ ನೀರು ಕೊಡಬೇಕು, ಅದು ಮಧ್ಯಮ ವಯಸ್ಸಿನ ಗಿಡಗಳಾದಾಗ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು. ಸೊ ಅದು ಸಾಂಪ್ರದಾಯಿಕ ಪದ್ಧತಿಗೆ ಮತ್ತೆ ಅಧಿಕ ಸಾಂದ್ರತೆಗೆ ಎಲ್ಲವೂ ಒಂದೇ ಇರುತ್ತೆ. ಬಟ್ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಟ್ಟಾರೆ ನೀರಿನ ಪ್ರಮಾಣ ಜಾಸ್ತಿಯಾಗಿ ಬೇಕಾಗುತ್ತೆ. ಇನ್ನು ಈ ಬಾಳೆಯಲ್ಲಿ ಲಘು ಪೋಷಕಾಂಶಗಳ ಮಹತ್ವ ಎಷ್ಟು ಅಂತೀರಿ ತಾವು? ಬಾಳೆಯಲ್ಲಿ ಒಂದೇ ಅಲ್ಲ, ಎಲ್ಲಾ ಬೆಳೆಗಳಲ್ಲೂ ಕೂಡ ಲಘು ಪೋಷಕಾಂಶಗಳ ಮಹತ್ವ ತುಂಬಾನೇ ಮುಖ್ಯ ಆಗಿರುತ್ತೆ. ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ಕೂಡ ಒಟ್ಟು 16 ಪೋಷಕಾಂಶಗಳು ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ರೈತರು ಒದಗಿಸ್ತಕ್ಕಂಥದ್ದು ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಮೂಲ ಗೊಬ್ಬರವಾಗಿ ಕೊಡ್ತಾರೆ ಪ್ರಾರಂಭಿಕ ಹಂತದಲ್ಲಿ. ಸೊ ತದನಂತರ ಏನು ಕಾಯಿ ಬೆಳಿತಕ್ಕಂಥ ಟೈಮಲ್ಲಿ ಪೊಟ್ಯಾಶ್, ಅಂದ್ರೆ ಪೊಟ್ಯಾಶ್ ಅನ್ನು ಕೊಟ್ಟಾಗ ಏನಾಗುತ್ತೆ, ಒಳ್ಳೆ ಗುಣಮಟ್ಟದ ಕಾಯಿಯನ್ನು ನಾವು ಪಡ್ಕೊಬಹುದು. ಅದನ್ನ ರೈತರು ಅನುಸರಿಸ್ತಾ ಇದ್ದಾರೆ. ಸೊ ಅದನ್ನು ಹೊರತುಪಡಿಸಿ ಈ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಮತ್ತೆ ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳು ಅಂದ್ರೆ ಗಿಡಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುತ್ತೆ, ಆದರೆ ತುಂಬ ಅವಶ್ಯಕತೆ ಇರುತ್ತೆ. ಸೊ ಅದರದ್ದು ಕಡಿಮೆ ಪ್ರಮಾಣದಲ್ಲಿ ಏನು ಭೂಮಿಯಲ್ಲಿ ಲಭ್ಯತೆ ಇದ್ದಾಗ ಸೊ ಗಿಡದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಬೋದು. ಅಂದರೆ ಲಘು ಪೋಷಕಾಂಶಗಳಾದ ಜಿಂಕ್, ಬೋರಾನ್, ಕಾಪರ್, ಐರನ್, ಮ್ಯಾಂಗನೀಸ್ ಮತ್ತು ಮಾಲಿಬ್ಡಿನಮ್, ಈ ಆರು ಲಘು ಪೋಷಕಾಂಶಗಳು ಬಾಳೆಗಿಡಕ್ಕೆ ಅತ್ಯವಶ್ಯಕ ಆಗಿರುತ್ತೆ. ಸೊ ಇದನ್ನು ನಾವು ಒದಗಿಸೋದ್ರಿಂದ ಏನಾಗುತ್ತೆ, ಹಣ್ಣುಗಳ ಕ್ವಾಲಿಟಿ ಅಂದರೆ ಕಾಯಿ ಏನು ಬರುತ್ತೆ, ಬಾಳೆ ಗೊನೆ ಏನು ಬರುತ್ತೆ, ಅದರದಲ್ಲಿ ಇರ್ತಕ್ಕಂಥ ಹಣ್ಣುಗಳ ಗುಣಮಟ್ಟ ಏನಾಗುತ್ತೆ ಉತ್ತಮ ರೀತಿಯ ಆಗುತ್ತೆ, ಮತ್ತು ಮಾರುಕಟ್ಟೆಯಲ್ಲಿ ರೈತರಿಗೆ ಒಂದು ಹೆಚ್ಚಿನ ಲಾಭ ಪಡೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ. ಈ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಹೆಸರುಘಟ್ಟ ಇಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಅದನ್ನು ರೈತರು ಉಪಯೋಗ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದರೆ, ಬಾಳೆ ಗಿಡವನ್ನು ನಾಟಿ ಮಾಡಿ ಒಂದು 5 ತಿಂಗಳು ಆದ ನಂತರ ಸೊ ನಾವು ಸಿಂಪಡಣೆ ಮಾಡಲಿಕ್ಕೆ ಶುರು ಮಾಡಬೇಕು. ಅಂದರೆ 1 ಲೀಟರ್ಗೆ 5 ಗ್ರಾಮ್, ನನಗೆ 1 ಎಕರೆ ಪ್ರದೇಶಕ್ಕೆ 200 ಲೀಟರ್ ನೀರನ್ನು ನಾವು ಸಿಂಪಡಣೆ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ 1 ಕೆಜಿಯಷ್ಟು ಈ ಬಾಳೆ ಲಘು ಪೋಷಕಾಂಶದ ಮಿಶ್ರಣವನ್ನು ಮಾಡಿ ಅದಕ್ಕೆ ನಿಂಬೆ ಹಣ್ಣಿನ ರಸ ಮತ್ತು ಶ್ಯಾಂಪು ಪ್ಯಾಕೆಟ್ ಅಂತ ಏನು ಮಾರುಕಟ್ಟೆಯಲ್ಲಿ ದೊರೆಯುತ್ತೆ ಅದನ್ನು ನಾವು ಮಿಶ್ರಣ ಮಾಡಿಬಿಟ್ಟು ಎಲೆಗಳಿಗೆ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪಡಣೆ 5ನೇ ತಿಂಗಳಿಂದ ಶುರುವಾಗಿದ್ದು ನಾವು ಗೊನೆಗಳು ಬಿಟ್ಟ ನಂತರನೂ ಕೂಡ ಸಿಂಪಡಣೆಯನ್ನು ಮಾಡ್ಬೋದು. ಪ್ರತಿ 30 ದಿನಗಳಿಗೆ ಒಮ್ಮೆ ಅಂದರೆ ತಿಂಗಳಿಗೆ 1 ಸಲ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಸೊ ಒಟ್ಟಾರೆ ಒಂದು ಬಾಳೆ ಬೆಳೆ ಮುಗಿಯುವಷ್ಟರಲ್ಲಿ ಕನಿಷ್ಠ ಅಂತಂದರೆ 1-5-6 ಸಿಂಪಡಣೆಯನ್ನು ಕೊಡಬೇಕಾಗತ್ತೆ. ಸೊ ಇದರಿಂದ ನಾವು ಏನಾಗುತ್ತೆ, ಉತ್ತಮ ಗುಣಮಟ್ಟದ ಬಾಳೆ ಹಣ್ಣುಗಳನ್ನು ನಾವು ಪಡ್ಕೊಬೋದು. ಇನ್ನು ಈ ಪೋಷಕಾಂಶಗಳನ್ನು ಯಾವುದನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಆಲೋಚನೆ ಮಾಡುವಾಗ ರೈತರು ಮಣ್ಣಿನ ಪರೀಕ್ಷೆ ಮಾಡೋದು ಬಹಳ ಮುಖ್ಯ ಅನಿಸುತ್ತೆ. ಹಾಗೆ ನಮಗೆ ಅದು ಖಂಡಿತವಾಗ್ಲೂ ರೈತರು ಮಣ್ಣು ಪರೀಕ್ಷೆ ಮಾಡಿ ತದನಂತರ ಅವಶ್ಯಕತೆ ಇರ್ತಕ್ಕಂಥ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಕೆಲವೊಂದು ಸಲ ಸ್ವಲ್ಪ ಕಪ್ಪು ಮಿಶ್ರಿತ ಮಣ್ಣು ಇತ್ತು ಅಂತಂದರೆ ಅದರಲ್ಲಿ ಪೊಟ್ಯಾಶ್ ಅಂಶ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಮಣ್ಣಲ್ಲೇ ಇರ್ತಕ್ಕಂಥ ಪೊಟ್ಯಾಶನ್ನ ಗಿಡಗಳು ಬಳಕೆಯನ್ನು ಮಾಡ್ಕೊಳ್ತವೆ. ಸೊ ಹಂಗಿದ್ದಾಗ ಹೆಚ್ಚಿನ ಪೊಟ್ಯಾಶನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಯಾವುದೇ ರೈತರಾಗಿರ್ಬೋದು ಪ್ರತಿ 3 ವರ್ಷಗಳಿಗೆ 1 ಸಲ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮುಖ್ಯ ಗೊಬ್ಬರ ಆಗಿರ್ಬೋದು ಅಥವಾ ಲಘು ಪೋಷಕಾಂಶಗಳಾಗಿರ್ಬೋದು ಅದನ್ನು ನಾವು ಬಳಕೆಯನ್ನು ಮಾಡ್ಬೋದು. ಇನ್ನು ಈ ಬಾಳೆಯಲ್ಲಿ ನೇರ ಗೊನೆ ಪೋಷಣೆ ಮತ್ತು ಬಂಡ್ ಕವರಿಂಗ್ ಅಂತ ಅಂದರೆ ಏನು ಅಂತೀರಿ? ಹಾಂ, ನೇರ ಗೊನೆ ಪೋಷಣೆ ಇದು ಕೂಡ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಒಂದು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಹೊಸ ತಾಂತ್ರಿಕತೆ ಆಗಿರುತ್ತೆ. ಇದನ್ನು ನಾವು ಅಂತಂದರೆ ಈಗ ಬಾಳೆ ಗೊನೆ ಏನಿರುತ್ತಲ್ಲ ಅದರಲ್ಲಿ ಎಲ್ಲ ಚಿಪ್ಪುಗಳು ಎಲ್ಲ ಕೈಗಳು ಬಿಟ್ಟ ನಂತರ ಆ ಕೊನೆಯಲ್ಲಿ ಬರ್ತಕ್ಕಂಥ ಗಂಡು ಏನು ಬರುತ್ತಲ್ಲ ಸೊ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಕಟ್ ಮಾಡಿ ಅಂತಂದರೆ ಒಂದು ಸ್ಲಾಟಿಂಗ್ ಮಾದರಿಯಲ್ಲಿ ಕಟ್ ಮಾಡಿಬಿಟ್ಟು ಆ ತುದಿ ಏನು ಬರುತ್ತೆ ಆ ತುದಿಗೆ ನಾವು ನೇರವಾಗಿ ಪೋಷಣೆಯನ್ನು ಒದಗಿಸ್ಬೇಕಾಗತ್ತೆ. ಅಂದರೆ ಡೈರೆಕ್ಟಾಗಿ ಗೊನೆಗೆ ಮತ್ತು ಕಾಯಿಗಳಿಗೆ ಪೋಷಣೆ ಹೋಗುತ್ತೆ. ಇದರಲ್ಲಿ ಏನು ಮಾಡಬೇಕು ಅಂತಂದರೆ 500 ಗ್ರಾಮ್ ದೇಸಿ ಆಕಳು ಅಂತಂದರೆ ದೇಸಿ ಆಕಳಿನ ಸಗಣಿಯನ್ನು ತಗೊಂಡು ಅದನ್ನು ನಾವು 100 ml ನೀರಿನಲ್ಲಿ ಕಲಸಬೇಕಾಗುತ್ತೆ. ಸೊ ಕಲಸಿದ ನಂತರ 1.5 ಗ್ರಾಮ್ನಷ್ಟು ಯೂರಿಯಾ, 1.5 ಗ್ರಾಮ್ನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್. ಇದರಲ್ಲಿ ಗಮನಿಸಬೇಕು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕಾಗಿಲ್ಲ, ಇಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಶನ್ನು 1.5 ಗ್ರಾಮ್ನಷ್ಟು ಮಿಶ್ರಣವನ್ನು ಮಾಡಿ ಡೈರೆಕ್ಟಾಗಿ ಒಂದು ಪಾಲಿಥೀನ್ ಕವರಲ್ಲಿ ಪ್ಲಾಸ್ಟಿಕ್ ಹಾಳೆಯಲ್ಲಿ ದಪ್ಪ ಇರ್ತಕ್ಕಂಥದ್ದು ಯಾವುದು ಸಿಗಲಿಲ್ಲ ಅಂತಂದರೆ ಹಾಲಿನ ಒಂದು 500 ml ಹಾಲಿಂದ ಏನು ಕವರ್ ಬರುತ್ತಲ್ಲ ಅದರಲ್ಲಿ ಮಿಶ್ರಣವನ್ನು ತುಂಬಿಬಿಟ್ಟು ಅದನ್ನು ನಾವು ಒಂದು ಸುತ್ತಿಡಿ ದಾರವನ್ನು ತಗೊಂಡು ಗೊನೆಯ ಕೆಳಭಾಗಕ್ಕೆ ಕಟ್ಟಬೇಕು. ಸೊ ಕಟ್ಟಿದ ನಂತರ ಅದು ತಂತಾನೆ ಬಿದ್ದೋಗೋವರೆಗೂ ಕೂಡ ಬಿಟ್ಬಿಡ್ಬೇಕು, ಅದನ್ನು ಏನೋ ಮುಟ್ಲಿಕ್ಕೆ ಹೋಗಬಾರ್ದು. ಸೊ ಆವಾಗ ನಮಗೆ ಡೈರೆಕ್ಟಾಗಿ ಇಲ್ಲಿ ಸಗಣಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಾಗಿರ್ಬೋದು ನಾವು ಒದಗಿಸಿರ್ತಕ್ಕಂಥ ಯೂರಿಯಾ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ಆಗಿರ್ಬೋದು ನೇರವಾಗಿ ಗೊನೆಗೆ ಹೋಗೋದ್ರಿಂದ ಸೊ ಗೊನೆಯಲ್ಲಿ ಕೂಡ ಉತ್ತಮ ಗುಣಮಟ್ಟದ ಗೊನೆಯನ್ನು ನಾವು ಪಡ್ಕೊಬೋದು. ಇನ್ನೊಂದು ಅಂತಂದರೆ ಇಲ್ಲಿ ಬಂಚ್ ಕವರಿಂಗ್ ಅಂತ ಕೇಳಿದ್ರಿ. ಬಂಚ್ ಕವರಿಂಗ್ ಅಂದರೆ ಹೆಚ್ಚಿನದಾಗಿ ಬಾಳೆ ಬೆಳೀತಕ್ಕಂಥ ಪ್ರದೇಶದಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ, ಅಂದರೆ ತಮಿಳುನಾಡು ಆಗಿರ್ಬೋದು. ಸೊ ಅಲ್ಲಿ ಹೆಚ್ಚಿನದಾಗಿ ಬಂಚ್ ಕವರಿಂಗನ್ನು ಬಳಸ್ತಾ ಇದ್ದಾರೆ. ಅಂದರೆ ಬಂಚ್ ಕವರಿಂಗ್ ಅಂತ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಕವರ್ ಒಳಗಡೆ ಒಂದು ಮೈಕ್ರೋ ಕ್ಲೈಮೇಟ್ ಡೆವಲಪ್ ಆಗಿ ಹಣ್ಣುಗಳು ದಪ್ಪ ಆಗಲಿಕ್ಕೆ ಸಹಾಯವನ್ನು ಆಗುತ್ತೆ, ಮತ್ತು ಯಾವುದೇ ರೀತಿಯ ಕೀಟಗಳಿಂದ ಹಾನಿಗೆ ಒಳಗಾಗದಂಗೆ ಅವು ತಡೆಯುತ್ತೆ. ಸೊ ಇದರಿಂದ ಕೂಡ ಉತ್ತಮ ಗುಣಮಟ್ಟದ ಬಾಳೆಹಣ್ಣುಗಳನ್ನು ನಾವು ಪಡ್ಕೊಬೋದು. ಇನ್ನು ಜ್ಯೋತಿಯವರೇ, ಈ ಬಾಳೆಯಲ್ಲಿ ನೀರು ನಿರ್ವಹಣೆ ಹೇಗೆ ಅಂತೀರಿ ನೀವು? ಅಂದ್ರೆ ಎಲ್ಲಾ ಬೆಳೆಗೂ ಕೂಡ ಪ್ರಾರಂಭಿಕ ಹಂತದಲ್ಲಿ ನೀರು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಸೊ ಬರ್ತಾ ಬರ್ತಾ ಬರ್ತಾ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಸೊ ನಾಟಿಯಾದ ನಂತರ ಅಂದ್ರೆ ಮೊದಲನೇ ಒಂದರಿಂದ ಒಂದು 4 ವಾರಗಳ ಅವಧಿಯಲ್ಲಿ ನಾವು ಗಿಡಗಳಿಗೆ ಎಷ್ಟು ಒದಗಿಸ್ಬೇಕಂದ್ರೆ ಒಂದು 4 ಲೀಟರ್ ನೀರಿನಷ್ಟು, ಪ್ರತಿ ಗಿಡಕ್ಕೆ 4 ಲೀಟರ್ ನೀರಿನಷ್ಟು ಒದಗಿಸ್ಬೇಕಾಗುತ್ತೆ. ತದನಂತರ 5-6 ವಾರಗಳ ನಂತರ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗುತ್ತೆ, ಅಂದ್ರೆ 8-10 ಲೀಟರ್ ನೀರು ಪ್ರತಿ ಗಿಡಕ್ಕೆ. ತದನಂತರ ನಿಮಗೆ 10-19 ವಾರ ಆಗಿರ್ಬೇಕಾದ್ರೆ ಒಂದು 12 ಲೀಟರ್ ನೀರು ಪ್ರತಿ ಗಿಡಕ್ಕೆ ಒದಗಿಸ್ಕೊಂತ ಹೋಗ್ಬೇಕಾಗುತ್ತೆ. ಹಿಂಗೆ ಜಾಸ್ತಿ ಜಾಸ್ತಿ ಮಾಡ್ಕೊಂತ ಪ್ರತಿ ಒಂದು 4-5 ವಾರಗಳಿಗೊಮ್ಮೆ ಜಾಸ್ತಿ ಮಾಡ್ಕೊಂತ ಬಂದು ಈ ಗೊನೆ ಬಿಡುವ ಟೈಮಲ್ಲಿ ಒಂದು ಬಾಳೆಗಿಡಕ್ಕೆ ಕನಿಷ್ಠ ಅಂತಂದ್ರೆ 20 ಲೀಟರ್ ನೀರು ಬೇಕಾಗುತ್ತೆ. ಅಂದ್ರೆ ಆ ಟೈಮಲ್ಲಿ ಏನಾಗಿರುತ್ತೆ, ಪ್ರತಿಯೊಂದು ಕಾಯಿ ತುಂಬುತ್ತಾ ಇರುತ್ತೆ. ಈಗ ಕಾಳು ಕಟ್ಟುವಂತ ಈಗ ಬೇರೆ ಬೆಳೆಯಲ್ಲಿ ಹೆಂಗಂತೀವಿ, ಇಲ್ಲೂ ಕೂಡ ಆ ಬಾಳೆಕಾಯಿ ತುಂಬುವಂತದಲ್ಲಿರುತ್ತೆ. ಸೊ ಹಂಗಾಗಿ ಹೆಚ್ಚಿನ ನೀರನ್ನು ಒದಗಿಸಿದಾಗ ಅದು ಕಾಯಿ ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಈಗಷ್ಟೇ ಹೇಳಿದ್ರಿ ನೀವು, ಇಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು, ನೀರು ಬಸಿದು ಹೋಗುವಂತ ನೆಲನೇ ಇದಕ್ಕೆ ಬೇಕು ಅಂತ ಹೇಳಿದ್ರಿ. ಇಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ, ಹೆಚ್ಚುವರಿ ನೀರಿನ ಸೌಲಭ್ಯ ಇದೆ ಅಂದ್ರೆ ಬಹಳಷ್ಟು ನೀರು ಬಿಡ್ತಿರ್ತಾರೆ ನಮ್ಮ ರೈತರು, ಹೆಚ್ಚುವರಿ ಬೆಳೆಗಳಿಗೆ ಎಲ್ಲ ಕಡೆನೂ ಹೀಗೆ ಮಾಡ್ತಿರ್ತಾರೆ. ಬಾಳೆಗೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀರಾ? ಹಾಗೆ ಬಾಳೆಗೆ ಅಂತಂದ್ರೆ ಫ್ಲಡ್ಡಿಂಗ್ ವಾಟರ್ ಅಂದ್ರೆ ನೀರನ್ನು ಆಯಿಸೋದು ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಮೊದಲು ಹೆಂಗಿತ್ತು ಅಂತಂದ್ರೆ, ಇವಾಗ ಹನಿ ನೀರಾವರಿ ಅಥವಾ ಮೈಕ್ರೋ ಇರಿಗೇಷನ್ ಬರೋದಕ್ಕಿಂತ ಮುಂಚೆ ಎಲ್ಲಾ ಬೆಳೆಗಳಿಗೂ ನೀರನ್ನು ಆಯಿಸೇನೆ ಬೆಳೆಯನ್ನ ಬೆಳೀತಿದ್ರು. ಸೊ ಈ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಬಂದಾಗಿಂದ ಸೊ ಗಿಡಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಒದಗಿಸಿದ್ರೆ ಸಾಕಾಗುತ್ತೆ. ಈ ಹನಿ ನೀರಾವರಿ ಈಗ ನೀರನ್ನ ನಾವು ಫ್ಲಡ್ಡಿಂಗ್ ಅಲ್ಲಿ ಮುಖಾಂತರ ಕೊಡೋದ್ರಿಂದ ಕೆಲವೊಂದು ರೋಗಗಳು ಒಂದು ಗಿಡಕ್ಕೆ ಬಂದಿರುತ್ತೆ. ಸೊ ನಾವು ಫ್ಲಡ್ಡಿಂಗ್ ಮುಖಾಂತರ ಹರಿಸೋದ್ರಿಂದ ಅದರಿಂದ ರೋಗಾಣುಗಳು ಇನ್ನೊಂದು ಗಿಡಕ್ಕೆ ಮುಟ್ಟುವಂತ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಹೆಚ್ಚಿನದಾಗಿ ಬಾಳೆಗೆ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರನ್ನ ಹಾಯಿಸಿದ್ರೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ನೀರಿನ ಉಳಿತಾಯ ಕೂಡ ಆಗುತ್ತೆ, ನೀರಿನ ಉಳಿತಾಯ ಕೂಡ ಆಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಜ್ಯೋತಿ ಅವರೇ, ಇದುವರೆಗೆ ಈ ಬಾಳೆ ಬೇಸಾಯ ಕುರಿತು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಬಾಳೆ ಬೆಳೆ ಕೃಷಿ ಕುರಿತು ಡಾಕ್ಟರ್ ಜ್ಯೋತಿ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಅರುಣ್ ನಾಯಕ್ ಅವರು. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 km/L ಬಂಪರ್ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ. ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ.